ಕಥೆ. ಸದೇಹಿ ಧಾತೋ ವಿಶರಣ ಗತಿ ಅವಸಾದನ ಅರ್ಥಸ್ಯ ಉಪನೀಪೂರ್ವಸ್ಯ ಕ್ವಿಪ್ರತ್ಯಯಾಂತಸ್ಯ ರೂಪಂ ಉಪನಿಷತ್ ಇತಿ. ಉಪನಿಷತ್ ಶಬ್ದೇನ ಚ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ ವೇದ್ಯ ವೇದ್ಯವಸ್ತು ವಿಷಯ ವಿದ್ಯಾ ಉಚ್ಯತೆ. ಕೇನ ಪುನಃ ಅರ್ಥಯೋಗೇನ ಉಪನಿಷತ್ ಶಬ್ದೇನ ವಿದ್ಯಾ ಉಚ್ಯತ ಇತಿ ಉಚ್ಯತೆ. ಯಾವ ಬಲವಾದ ಅರ್ಥದಿಂದ ಉಪನಿಷತ್ ಶಬ್ದಕ್ಕೆ ವಿದ್ಯಾ ಎನ್ನುವ ಅರ್ಥವನ್ನು ನೀವು ಸೇರಿಸ್ತಾ ಇದ್ದೀರಾ ಅಂತ ಕೇಳಿದಾಗ, ಏ ಮುಮುಕ್ಷವ ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಾ ಸಂತಹ. ಪ್ರತ್ಯಕ್ಷವಾದ ಜೀವನದಲ್ಲಿ ಪ್ರತ್ಯಕ್ಷವಾದ ಅನುಭವಗಳಾಗಲಿ ಅಥವಾ ಅಪ್ರತ್ಯಕ್ಷವಾದ ಅನುಭವಗಳೇ ಆಗಲಿ, ಇವುಗಳನ್ನು ಅವನು ಅನುಭವಿಸಿ ವಿಷಯ ವಿತೃಷ್ಣಾ ಶಬ್ದಸ್ಪರ್ಶ ರೂಪ ಗಂಧ ವಿಷಯಗಳಿಂದ ವಿತೃಷ್ಣಾ ಅವುಗಳಲ್ಲಿಯ ಬೇಕು ಬೇಕು ಬುದ್ಧಿಯನ್ನು ಕಡಿಮೆ ಮಾಡಿಕೊಂಡು ಆಲ್ಮೋಸ್ಟ್ ನಿವೃತ್ತನಾಗಿರುತ್ತಾನೆ ಸಂತಹ. ಅವನಿಗೇನಾಗ್ತದೆ, ಉಪನಿಷತ್ ಶಬ್ದವಾಚ್ಯಾಂ ವಕ್ಷ್ಯಮಾಣ ಲಕ್ಷಣಾಂ ವಿದ್ಯಾಂ ಉಪಸದ್ಯ ಉಪಗಮ್ಯ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ ತೇಷಾಂ ಅವಿದ್ಯಾದೇಹಿ ಸಂಸಾರ ಬೀಜಸ್ಯ ವಿಶರಣಾತ್ ಹಿ ಹಿಂಸನಾತ್ ವಿಶರಣಾತ್ ಹಿಂಸನಾತ್ ವಿನಾಶನಾತ್ ಇತಿ. ಅನೇನ ಅರ್ಥಯೋಗೇನ ವಿದ್ಯಾ ಉಪನಿಷದ್ ಇತಿ ಉಚ್ಯತೆ. ಈ ಪ್ರಕಾರವಾದಂಥ ಉಪದೇಶವನ್ನು ನಿಷ್ಠೆಯಿಂದ ಅವನು ಪಡೆದಿದ್ದರಿಂದಾಗಿ ಅವನು ಈ ಸಂಸಾರ ಬೀಜವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಅದನ್ನು ವಿದ್ಯಾ ಉಪನಿಷತ್ ಇತಿ ಉಚ್ಯತೆ. ಆ ಅರ್ಥದಿಂದ ಅದಕ್ಕೆ ವಿದ್ಯಾ ಎನ್ನುವ ಶಬ್ದವನ್ನು ಅರ್ಥವನ್ನು ಕೊಟ್ಟೇವಿ. ಕೇಳಿದ್ದೇನು, ನೀವು ಉಪನಿಷತ್ ಶಬ್ದಕ್ಕೆ ಬ್ರಹ್ಮವಿದ್ಯಾ ಅಥವಾ ಆತ್ಮವಿದ್ಯಾ ಅನ್ನೋ ಅರ್ಥ ನಿಮಗೆ ಎಲ್ಲಿ ಹುಡುಕಿದೆ ಸಿಗ್ತದೆ ನಿಮಗೆ? ಅದು ನೋಡಪ್ಪ, ಹಾಗಿದೆ ಅದು. ನಾ ಮೊದಲೇ ಹೇಳಿದ್ದೀನಿ ನಿನಗೆ, ಸಮೀಪಿಸಿಕೊಂಡು ನೀವು ಹೋಗಬೇಕಾಗ್ತದೆ. ಯಾರನ್ನು ಸಮೀಪಿಸಿಕೊಂಡು ಹೋಗಬೇಕಾಗ್ತದೆ? ಈಗ ಜಗತ್ತನ್ನು ಸಮೀಪಿಸಿಕೊಂಡು ಹೋಗುವಂತ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಈಗ ನಾನು ಬಾಯಿ ಬಿಟ್ಟು ಹೇಳಿಬಿಟ್ಟಾನೆ, ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳ ಈ ಜಗತ್ತಿನ ಜೊತೆ ನಾ ಇದ್ದೇನೆ ಅಂತ ಹೇಳಿಬಿಟ್ಟಾನೆ. ನಿಮ್ಮ ಅಗ್ನಿ ಅಲ್ಲೇ ಇರಪ್ಪ ಅಂತ ಹೇಳಿದ್ರು ಏನು ಅರ್ಥ ಇಲ್ಲ, ಅಥವಾ ಹಾಗೆ ಮುಂದುವರಿ ಅಂತ ಹೇಳಿದ್ರು ಏನು ಅರ್ಥ ಇಲ್ಲ. ಹೇಳಿದ್ರು ಅವ ಕೇಳೋದೂ ಇಲ್ಲ, ಯಾಕೆಂದರೆ ವಿತೃಷ್ಣಾ ಅವನು ಅದರ ಅವುಗಳಿಗೆ ಏನಾಗಿದ್ದಾನೆ, ನಿವೃತ್ತನಾಗಿಬಿಟ್ಟಿದ್ದಾನೆ. ಅವುಗಳ ಬಗ್ಗೆ ಅವನಿಗೆ ಪ್ರವೃತ್ತಿ ಇಲ್ಲ. ಓಕೆ, ಅವನು ನಿವೃತ್ತನಾಗಿದ್ದಾನೆ, ಹಾಗೆ ನಿವೃತ್ತನಾಗಿದ್ದಾನೋ ಇಲ್ಲೋ, ನೀನು ಹೋಗಿ ಗುರುಗಳಲ್ಲಿ ಸಮರ್ಪಿಸಿಕೋ. ಗುರು ಸಿಕ್ಕರು ತಾನೇ ಸಮರ್ಪಿಸ್ಕೊಳ್ಳೋದು, ಹೇಗಪ್ಪ ಹೀಗೆ ಮಾಡೋದು, ಕೆಲಸ ಮಾಡು. ಮೊದಲ ಗುರು ಬೇಕು ಅಂತ ಹುಡುಕ್ಲಿಕ್ಕಂತೂ ಶುರು ಮಾಡು. ಹಾಂ, ಅಪ್ಲೈ ನೋ ರಿಪ್ಲೈ. ಇವನ್ ಇಫ್ ಸಮ್ ರಿಪ್ಲೈ ಕಮ್ಸ್ ಡಿಸಪಾಯಿಂಟಿಂಗೇ ಇರ್ತದೆ. ಮತ್ತೇನು ಮಾಡೋದು, ನಿನ್ನ ಈಶ್ವರ ಅನುಗ್ರಹ ಎಷ್ಟು ಜೋರಾಗಿರ್ತದೋ ಅಷ್ಟು ಜಲ್ದಿ ನಿನಗೆ ಯೋಗ ಪ್ರಾಪ್ತಿ ಆಗ್ತದೆ. ಯಾವ ಯೋಗ? ಗುರುಯೋಗ. ಗುರುಯೋಗ ಪ್ರಾಪ್ತಿ ಆದಮೇಲೆ ಪುನಃ ಮತ್ತೆ ನಿನಗೆ ಯಾವ ಚಿಂತೆನೇ ಇಲ್ಲ, ನಿನಗೆ ಜ್ಞಾನವನ್ನು ಪಡ್ಕೊ. ಹೀಗಾಗಿ ಉಪನಿಷತ್ ಶಬ್ದ, ಆ ಶಬ್ದದ ಅರ್ಥಾನೇ ಬ್ರಹ್ಮವಿದ್ಯ. ಉಪನಿಷತ್ತಿನಿಂದ ಬ್ರಹ್ಮವಿದ್ಯೆ ಅಲ್ಲ, ಉಪನಿಷತ್ತು ಅನ್ನುವುದೇ ಬ್ರಹ್ಮವಿದ್ಯ. ಉಪನಿಷತ್ ಇದು ಉಚ್ಯತೆ ತಥಾಚ ವಕ್ಷತಿ. ಬೇರೆ ಕಡೆಗೂ ಹೇಳಿದ್ದಾರೆ, ಕಠೋಪನಿಷತ್ತಲ್ಲಿ ಹೇಳಿದ್ದಾರೆ, ನಿಚಾಯ್ಯ ತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಸಂಸಾರ ಬೀಜವನ್ನು ಕಳೆದುಕೊಂಡು ನಾಶಪಡಿಸಿಕೊಂಡು ಅದನ್ನು ಛಿದ್ರ ಛಿದ್ರವಾಗಿಸಿಕೊಂಡು ಅವಿದ್ಯಾ ಕಾಮಕರ್ಮಗಳನ್ನು ಛಿದ್ರ ಛಿದ್ರವಾಗಿಸಿಕೊಂಡು ಜನ್ಮ ಮರಣಗಳನ್ನು ಅವನು ನಾಶಪಡಿಸಿಕೊಂಡು ಏನಾಗ್ತಾನೆ, ನಾನು ಆತ್ಮನೇ ಇದ್ದೇನೆ, ಇರುವುದೆಲ್ಲವೂ ಆತ್ಮವೇ ಅನ್ನುವ ಅಂತಿಮ ಸಿದ್ಧಾಂತಕ್ಕೆ ಬರ್ತಾನೆ. ಅದು ಏನು ರಿಸಲ್ಟು, ಮೃತ್ಯು ಮುಖಾತ್ ಪ್ರಮುಚ್ಚತೆ. ಮೃತ್ಯುವಿನ ದವಡೆಯಿಂದ, ಮೃತ್ಯುವಿನ ಮುಖದಿಂದ ನಾವೇನಾಗ್ತೇವೆ? ಪಾರಾಗ್ತೇವೆ. ಇತಿ ಪೂರ್ವ ಉಕ್ತ ವಿಶೇಷಣಾತ್ ಮುಮುಕ್ಷುತ್ವ. ಪೂರ್ವ ಉಕ್ತ ವಿಶೇಷಣಾತ್ ಮುಮುಕ್ಷುತ್ವ ಪರಂ ಬ್ರಹ್ಮ ಗಮಯತಿ. ಇನ್ನೊಂದು ಅರ್ಥ ಏನು ಕೊಟ್ಟಾರೆ? ಮೊದಲನೇದ್ದು ಅರ್ಥ ಆಯ್ತಲ್ಲ, ವಿಶರಣ. ವಿಶರಣ ಅಂದರೆ ಶಿಥಿಲೀಕರಣ. ಶಿಥಿಲೀಕರಣ ಅಂದರೆ ಛಿದ್ರ ಛಿದ್ರ ಮಾಡ್ಕೊಳ್ಳೋದು. ಏನು ಛಿದ್ರ ಛಿದ್ರವಾಯಿತು? ಅವಿದ್ಯಾ ಕಾಮ ಕರ್ಮ. ಏನು ಸ್ವಾಮಿ ಇದು ಅವಿದ್ಯಾ ಕಾಮ ಕರ್ಮ? ಇದು ಸಂಸಾರದ ಬೀಜ. ಏನು ಸಂಸಾರ ಅಂತ ಮತ್ತೆ ಅದನ್ನು ಕೇಳಬೇಕು. ಸಂಸಾರಕ್ಕೆ ಬೀಜ. ಈ ಬೀಜವನ್ನು ಛಿದ್ರ ಛಿದ್ರಗೊಳಿಸಿಕೊಳ್ಳುತ್ತಾನೆ. ಒಂದು ವೇಳೆ ಸದ್ಗುರುವಿನಿಂದ ಉಪದೇಶ ಇವನಿಗೆ ಪ್ರಾಪ್ತವಾಗಿದ್ದೇ ಆದರೆ ಆಯ್ತಾ ಇಲ್ವ? ಎರಡನೇ ಅರ್ಥ ಏನು? ಪೂರ್ವ ಉಕ್ತ ವಿಶೇಷಣಾತ್ ಮುಮುಕ್ಷುತ್ವ ಪರಂ ಬ್ರಹ್ಮ ಗಮಯತಿ. ಈ ಮುಮುಕ್ಷು ಆದವನೇನಿದ್ದಾನೋ, ಈ ಮುಂಚಿತವಾಗಿ ವಿವರಿಸಿದ ವಿಶೇಷಣಗಳ ಆಧಾರದ ಮೇಲೆ ಇವನು ಯಾವ ಕಡೆಗೆ ಹೊಂಟಾನಪ್ಪ ಇವ? ಜಗತ್ತಿನ ಕಡೆಗೆ, ಜಗತ್ತಿಗೆ ಉಲ್ಟಾನೇ ಇದ್ದಾನಲ್ಲ ಇವ. ಜಗತ್ತೆಲ್ಲ ಒಂದು ಕಡೆಗೆ ಹೋದರೆ ಇವ ಇನ್ನೊಂದು ಕಡೆಗೆ ಹೊಂಟಾನಲ್ಲಪ್ಪ ಇವನು. ಯಾರು ಇವನು? ಅವ್ರು ಹೇಳ್ತಾರೆ ಅವನ ಮುಮುಕ್ಷು. ಅವನಿಗೂ ಒಂದು ಗೊತ್ತು, ಗುರಿ ಇದೆ. ಅವನಿಗೇನು ಮುಂದೆ ಗುರಿ ಇಟ್ಕೊಳ್ಳದೆ ಎಲ್ಲೂ ಹೋಗೋದಿಲ್ಲವ. ಅವನಿಗೊಂದು ಗುರಿ ಇದೆ. ಏನು ಗುರಿ? ಬಿಡುಗಡೆ, ಮೋಕ್ಷ ಅವನ ಗುರಿ. ಮೋಕ್ಷ ತುಂಬ ಅಬ್ಸ್ಟ್ರಾಕ್ಟ್ ಸ್ವಾಮಿ ಇದೆ. ಬೇರೆ ಇನ್ನೇನಾದರೂ ಗುರಿ ಅವನಿಗೆ ಇಲ್ಲ. ಮೋಕ್ಷ ಒಂದು ಬಿಟ್ಟು ಬೇರೆ ಇನ್ನು ಯಾವ ಗುರಿಯೂ ಇಲ್ಲ ಅವನಿಗೆ. ಆದರೆ ಮೋಕ್ಷ ಅನ್ನೋ ಶಬ್ದವನ್ನು ಅನೇಕ ತತ್ವಜ್ಞಾನಿಗಳು, ಅನೇಕ ಶಾಸ್ತ್ರಜ್ಞರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಮೋಕ್ಷ ಅನ್ನುವುದು ವ್ಯಾಪಕವಾಗಿ ಎಲ್ಲರ ಎಲ್ಲ ಹೇಳಿಕೆಗಳ ಸಾರಾಂಶ, ಮೋಕ್ಷ ಇದೊಂದು ಘಟನೆ. ಅದರೊಳಗೆ 90 ಭಾಗದ ಜನ ಸತ್ತ ನಂತರದ ಘಟನೆ. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸತ್ತ ನಂತರದ ಘಟನೆ. ಯಾವುದೇ ಘಟನೆ ಜರುಗಬೇಕಾದ್ರೆ ಅಲ್ಲೊಂದು ಪ್ರಾಸೆಸ್ ಇರುತ್ತೆ. ಆದ್ದರಿಂದ ಮೋಕ್ಷ ಇದು ರಿಸಲ್ಟ್ ಆಫ್ ಸಮ್ ಪ್ರಾಸೆಸ್ಸಿಂಗ್. ಕೆಲವು ಕರ್ಮಗಳು, ಕೆಲವು ಪ್ರಯೋಗಗಳು, ಇವುಗಳ ಅಂತಿಮ ರಿಸಲ್ಟ್ ಏನು ಅಂದರೆ ಮೋಕ್ಷ. ಮತ್ತೆ ಕೆಲವರ ಅರ್ಥದಲ್ಲಿ ವ್ಯಾಪಕವಾಗಿ ಸತ್ತ ನಂತರ ಈ ಲೋಕವನ್ನು ಬಿಟ್ಟು ಬಿಡುವುದು ಮೋಕ್ಷ. ಈ ಲೋಕದಿಂದ ಮುಕ್ತಿ. ಇನ್ನು ಬಹಳ ಬಹಳ ಜನರ ಅಭಿಪ್ರಾಯ ಈ ದೇಹದಿಂದ ಮುಕ್ತಿ ಅಂದರೆ ಸಾವು ಅನ್ನೋದೇ ಮೋಕ್ಷ. ಹೌದಾ? ಮೋಕ್ಷವನ್ನು ಹೊಂದಿದರೂ ಅಂತ ಪೇಪರ್ ಹಾಕ್ಸು. ಮೋಕ್ಷವನ್ನು ಹೊಂದಿದರು, ಮುಕ್ತಿ ಪಡೆದರು, ಕೈಲಾಸವಾಸಿಗಳಾದರು. ಇವರ ಅಪ್ಪನ ಮಗ ಹೋಗಿದ್ದಾರೆ ನೋಡಲಿಕ್ಕೆ. ಕೈಲಾಸ ಹೋಗಿದ್ದೇನೆ, ಕೈಲಾಸಕ್ಕೆ ನೋಡಿಲ್ಲ. ಹೋಗಿ ಕೈಲಾಸ ವಾಸ ಸ್ತುತಿಪರವಾಗಿ ಪ್ರಿಂಟ್ ಮಾಡೋದಾಗಿ ಏನೇನೋ ಪ್ರಿಂಟ್ ಮಾಡ್ತಾರೆ. ವೈಕುಂಠವಾಸಿಗಳಾದರೂ, ಸ್ವರ್ಗಸ್ಥರಾದರೂ, ಇಲ್ಲಿಂದ ಅಮೇರಿಕಕ್ಕೆ ಹೋದ್ರೆ ಅಮೇರಿಕದಿಂದ ತಕ್ಷಣ ಫೋನ್ ಮಾಡ್ತಾರೆ, ನಾವು ಸೇಫ್ ಆಗಿ ಬಂದು ಮುಟ್ಟೇವಿ, ನಾವು ಏರ್ಪೋರ್ಟಿಂದ ಮನೆಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋಗಿದ್ದೀವಿ, ತಲುಪಿದ್ದೀವಿ, ಹಂಗೆ ಸ್ವರ್ಗಸ್ಥರಾಗಿವಿ ಅಂತ ಅವ್ರೇನು ಲೆಟ್ರ್ ಹಾಕಿದ್ರೆ ನಿಮಗೆ ಇವನ್ನೆಲ್ಲ ಮೋಕ್ಷ ಅಂತ ತಿಳ್ಕೊಂಡಾರೆ. ಮೋಕ್ಷ ಇದು ಬಿಡುಗಡೆ, ಅಲ್ಪತ್ವದಿಂದ ಬಿಡುಗಡೆ, ಅತೃಪ್ತ ಭಾವದಿಂದ ಬಿಡುಗಡೆ, ಕೊರತೆಯಿಂದ ಬಿಡುಗಡೆ. ಇವು ಶಬ್ದಗಳು ಬೇರೆ ಬೇರೆ ಬೇರೆ ಅಂತ ಕೇಳಿಸಿದ್ರು, ಈ ಅಷ್ಟು ಶಬ್ದಗಳ ಭಾವ ಒಂದೇ. ಏನು ಭಾವ ಅಂದರೆ ದುಃಖದಿಂದ ಬಿಡುಗಡೆ. ಮತ್ತು ದುಃಖ ಅಂದರೆ ಏನು ಅಂತ ಕೇಳಿದರೆ ಅಲ್ಪತ್ವ ಅಂತ ಹೇಳ್ತೀವಿ. ಅಲ್ಪತ್ವದ ರಿಸಲ್ಟ್ ಏನು ಅಂದರೆ ದುಃಖ ಅಂತ ಹೇಳ್ತೀವಿ. ಅಂತಿಮವಾಗಿ ಸೆನ್ಸ್ ಮಾಡಬೇಕಾದ ನೀನು, ನಿನ್ನ ಮೆಚುರಿಟಿ, ನಿನ್ನ ಪಕ್ವತೆ, ನಿನ್ನ ಪ್ರಬುದ್ಧತೆಯಿಂದ ನೀನು ಸೆನ್ಸ್ ಮಾಡಬೇಕದನ್ನು. ನಾನು ಎಷ್ಟು ಅನ್ನೋದು ಹೇಳೋದು. ಶಬ್ದಗಳು ಯಾವತ್ತೂ ತಮ್ಮದೇ ಆದ ಮಿತಿಗಳನ್ನು ಹೊಂದಿದೆ. ಶಬ್ದವು ಎಲ್ಲವನ್ನು ತಿಳಿಸೋದಿಲ್ಲ. ಆ ಟ್ರ್ಯಾಕ್ನೊಳಗೆ ಲೈಟ್ ಬಿಡುತ್ತದೆ ಅಷ್ಟೇ. ಅದು ಲೈಟ್ ಬಿಟ್ಟಷ್ಟಕ್ಕೆ ನೀವು ಹೋಗಿ ಅಂತ ಅರ್ಥಲ್ಲ, ನೀವು ಹೋಗಬೇಕಾಗ್ತದೆ. ನೀ ಅದನ್ನು ಸೆನ್ಸ್ ಮಾಡಬೇಕು. ಹೀಗಾಗಿ ಮೃತ್ಯು ಮುಖ ಪ್ರಮುಖ್ಯತೆ ಅಂತ ಮೇಲೆ ಹೇಳಿದ್ದು ಇದೇ ಅರ್ಥದ ಮೇಲೆ ಹೇಳಿದ್ದು. ಆ ಮೃತ್ಯುವಿನ ಮುಖದಿಂದ ಪ್ರಮುಖ್ಯತೆ ಬಿಡುಗಡೆಯನ್ನು ಹೊಂದುತ್ತಾನೆ. ಬಿಡುಗಡೆ ಹೊಂದಬೇಕು ಅಂತ ನೀನು ಹೋಗಬೇಕಪ್ಪ. ಆ ಹೋಗುವುದೇನದೋ ಅದು ಬ್ರಹ್ಮ ಗಮನಂ ಅಂತ ಕರೀತಾರೆ. ಪರಂ ಬ್ರಹ್ಮ ಗಮಯತಿ ಇತಿ ಬ್ರಹ್ಮಗಮ. ಬ್ರಹ್ಮಗಮಯಿತೃತ್ವೇನ ಯೋಗಾತ ಬ್ರಹ್ಮವಿದ್ಯಾ ಉಪನಿಷತ್ತು. ಆ ಅರ್ಥದಿಂದಲೂ ಕೂಡ ಉಪನಿಷತ್ತು ಇದು ಬ್ರಹ್ಮವಿದ್ಯಾ. ತಥಾಚ ವಕ್ಷತಿ ಬ್ರಹ್ಮ ಪ್ರಾಪ್ತ ವಿರಜ ಅಭೂತ ವಿಮೃತ್ಯು. ವಿಮೃತ್ಯು, ಮೃತ್ಯು ಅಂದರೆ ಮರಣ. ವಿಮೃತ್ಯು ಅಂತಂದರೆ ಮರಣರಹಿತವಾದ ಶುದ್ಧನಾಗಿ ವಿರಜ. ಶುದ್ಧನಾಗಿ ಮರಣರಹಿತನಾಗಿ ಉಳಿಯುತ್ತಾನೆ. ಇತಿ ಬ್ರಹ್ಮ ಪ್ರಾಪ್ತ, ಇದನ್ನು ಬ್ರಹ್ಮ ಪ್ರಾಪ್ತಿ ಎಂದು ಕರೆಯುತ್ತಾರೆ. ಲೋಕಾದಿ ಬ್ರಹ್ಮ ಜಜ್ಞ ಯ ಅಗ್ನಿ ತದ್ವಿಷಯಾಯ ವಿದ್ಯಾಯ ವಿದ್ಯಾಯ ದ್ವಿತೀಯೇನ ವರೇಣ ಪ್ರಾರ್ಥಂ ಪ್ರಾರ್ಥಮಾನಾಯ ಪ್ರಾರ್ಥ್ಯಮಾನಾಯ ಸ್ವರ್ಗಲೋಕ ಫಲಪ್ರಾಪ್ತಿ ಹೇತುತ್ವೇನ ಗರ್ಭವಾಸ ಜನ್ಮ ಜರಾದಿ ಉಪದ್ರವ ವೃಂದಸ್ಯ ಲೋಕಾಂತರೇ ಪವನಪುಣ್ಯೇನ ಪ್ರವೃತ್ತಸ್ಯ ಅವಸಾದಯಿತೃತ್ವೇನ ಶೈಥಿಲ್ಯಾಪಾದನೇನ ಧಾತ್ವಾರ್ಥ ಯೋಗಾತ್ ಅಗ್ನಿವಿದ್ಯಾ ಉಪನಿಷದ್ ಇತಿ ಉಚ್ಯತೆ. ಇಲ್ಲಿ ಕೂಡ ಇದು ಉಪನಿಷತ್ತು ಇದು ಬ್ರಹ್ಮವಿದ್ಯಾ ಅನ್ನುವ ಅರ್ಥವನ್ನು ತೋರಿಸ್ತದೆ. ಇಲ್ಲಿ ಕೂಡ ತೋರಿಸ್ತದೆ. ಎಲ್ಲಿ ಮೂರನೇ ಅರ್ಥ ಕೊಟ್ಟಾರೆ ನೋಡ್ರಿ. ಅವಸಾಧನಂ ವಿಶರಣಂ ಗಮನಂ ಅವಸಾಧನಂ. ಗಮನಂ ಮೇಲೆ ಹೇಳಿದ್ದಾಯಿತು, ವಿಶರಣಂ ಮೊದಲು ಹೇಳಿದ್ದಾಯಿತು, ಶಿಥಿಲೀಕರಣ ಹೌದಾ. ಈಗಿಲ್ಲಿ ಬರ್ತಾರೆ ಅವಸಾಧನಂ. ಏನು ಅವಸಾಧನಂ ಅದನ್ನು ಹೇಳ್ತಾರೆ ಈಗ. ಲೋಕಾದಿ ಅಂದರೆ ಈ ಲೋಕ ಹೊರತುಪಡಿಸಿ ಬೇರೆ ಲೋಕಗಳಲ್ಲಿ ಬ್ರಹ್ಮಜ್ಞ ಹೋಗಿ ಆ ಲೋಕಗಳನ್ನು ಹೊಂದಲಿಕ್ಕಾಗಿ ಪೂರ್ವವಾಗಿ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗ್ತದೆ. ಆ ಪೂರ್ವ ಸಿದ್ಧತೆಗಳು ಏನು ಅಂತಂದರೆ, ಅಗ್ನಿಹಿ ತದ್ ವಿಷಯಾಯ ವಿದ್ಯಾಯ. ಅಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಿ ಹೋಮವನ್ನು ಮಾಡಬೇಕಾಗ್ತದೆ. ಆ ಹೋಮದ ಫಲವು ಅದೃಷ್ಟ ಫಲ. ಆ ಅದೃಷ್ಟ ಫಲದಲ್ಲಿ ಒಂದು ಫಲ ಸ್ವರ್ಗ ಪ್ರಾಪ್ತಿ ಅಥವಾ ಪರಲೋಕ ಪ್ರಾಪ್ತಿ. ಬೇಕಾದರೆ ಮಾಡು, ಬೇಡಾದರೆ ಬಿಡು. ಆದರೆ ಯಾಕೆ ಹೋಮ ಮಾಡಬೇಕು ಅನ್ನೋ ಪ್ರಶ್ನೆ ಮಾತ್ರ ಮಾಡಬೇಡ. ಅದೃಷ್ಟ ವಿಷಯ, ದೃಷ್ಟ ವಿಷಯದಲ್ಲಿ ನಾವು ಯಾರು ವಿಶ್ವಾಸ ಇಡೋ ಅವಶ್ಯಕತೆ ಇಲ್ಲ. ಕೆಂಪು ಬಟ್ಟೆ ಇದೆ, ವಿಶ್ವಾಸ ಇಡ್ತೀರಾ? ಏನು ನಿಮಗೆ ಗೊತ್ತು ಅಷ್ಟೇ. ಯಾವ ವಿಷಯವು ನಮಗೆ ಪ್ರತ್ಯಕ್ಷವಾಗಿ ಲಭ್ಯ ಇದೆಯೋ ಬೇಕಾರ್ಥಗೋ, ಬೇಡಾದ್ರೆ ಬಿಡು. ವಿಶ್ವಾಸ ಇಡೋ ಅವಶ್ಯಕತೆ ಇಲ್ಲ. ಆದರೆ ಯಾವುದರಲ್ಲಿ ವಿಶ್ವಾಸ ಇಡಬೇಕಾಗ್ತದೆ? ಅದು ಕಾಣದೇ ಇರೋದು. ಕಾಣದೇ ಇರುವ ವಿಷಯದಲ್ಲಿ ವಿಶ್ವಾಸ ಇಡಬೇಕಾಗ್ತದೆ, ಬೇರೆ ದಾರಿ ಇಲ್ಲ ನಮಗೆ. ವಿಶ್ವಾಸ ಇಡಲೇಬೇಕಾಗ್ತದೆ. ಹೀಗಾಗಿ ನಿನಗೆ ಈಗ ಪರಲೋಕವನ್ನು ಹೊಂದಬೇಕಾಗಿದೆ. ಯಾಕೆಂದರೆ ಎರಡನೇ ವರ ಕೇಳ್ಕೋತಾನೆ, ದ್ವಿತೀಯೇನ ವರೇಣ ಪ್ರಾರ್ಥಯಾಮ ಪ್ರಾರ್ಥ್ಯಮಾನಾಯ. ನಚಿಕೇತ ತಾನು ಕೇಳುವ ಮೂರು ವರಗಳಲ್ಲಿ ಎರಡನೇ ವರವನ್ನು ಕೇಳಿಕೊಂಡಿದ್ದಾನೆ. ಏನಂತ ಕೇಳಿಕೊಂಡಿದ್ದಾನೆ, ನನಗೆ ಅಗ್ನಿವಿದ್ಯಾ ಹೇಳಿಕೊಡು ಅಂತ ಕೇಳ್ಕೋತಾನೆ. ಯಮನಲ್ಲಿ ಪ್ರಾರ್ಥಿಸ್ತಾನೆ. ಅವನಿಗಿನ್ನೂ ಬ್ರಹ್ಮವಿದ್ಯೆ ಅಂತ ಒಂದು ಅದ ಅನ್ನೋದು ಇನ್ನೂ ಅರಿವಿಗೆ ಬಂದಿಲ್ಲ ಅವನಿಗೆ. ಹಣ್ಣು ಹುಡುಗವ. ಆ ಮೂರನೇ ವರ ಕೊಡಬೇಕಾದ್ರೆ ಆವಾಗ ಅವನು ವಿಚಾರ ಮಾಡಿ ಹೇಳ್ತಾನೆ. ಅದು ಏನು ಮೋಕ್ಷ ಕೊಡುವಂತ, ಮೋಕ್ಷ ವಿದ್ಯೆ ಹೇಳ್ಕೊಡು ಅಂತ ಹೇಳೋದಿಲ್ಲ. ಜನ ಅನ್ಕೋತಾರೆ ಈ ದೇಹ ಬಿದ್ದ ಮೇಲೆ ಕೆಲವರು ಅವ ಆತ್ಮ ಇನ್ನೂ ಇದ್ದಾನೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಅವ ಹೋದ ಅಂತ ಹೇಳ್ತಾರೆ. ನನಗೆ ಇದರೊಳಗೆ ಕನ್ಫ್ಯೂಷನ್ ಇದೆ. ಅಕಸ್ಮಾತ್ ಇದ್ದಾನೆ ಅಂತ ಹೇಳಿದರೆ ದೇಹ ಹೋದರೂ ಅವನು ಹೆಂಗಿರ್ತಾನೆ? ಆ ಇದ್ದಾನೆ ಅನ್ನೋದ್ರ ಅರ್ಥ ಏನು? ಹೋದ ಅಂತಂದರೆ ಅವ ಆತ್ಮನು ಹೋಗಿಬಿಡ್ತಾನೆ ಅಂತಂದರೆ, ಶರೀರವು ಹೋದಾಗ ಜೊತೆಗೆ ಆತ್ಮನು ಹೋಗಿಬಿಡ್ತಾನೆ. ಹೋಗೋದು ಯಾರು? ಹಾಗಾದರೆ ಈ ಶರೀರದಲ್ಲಿ ಇರೋರು ಯಾರು, ಹೋಗೋರು ಯಾರು? ಮೋಕ್ಷ ಅಂದರೆ ಏನು ಅಂತ ಕೇಳಿಲ್ಲವ. ಅರ್ಥ ಆಯ್ತು ನಿಮಗೆ? ಆ ಕೇಳಿದ್ದಿಷ್ಟೆ. ಅಸ್ಥಿ ಇತಿ ಏಕೆ, ನಾಸ್ತಿ ಇತಿ ಏಕೆ? ಒಬ್ಬರ ಅಭಿಪ್ರಾಯದಲ್ಲಿ ದೇಹ ಬಿದ್ದ ನಂತರವೂ ಆತ್ಮ ಇದೆ. ಇನ್ನು ಕೆಲವರ ಅಭಿಪ್ರಾಯದಲ್ಲಿ ದೇಹ ಬಿದ್ದ ನಂತರ ಆತ್ಮ ಹೋಗಿಬಿಡ್ತದೆ. ವ್ಯವಹಾರದಲ್ಲೂ ಹಾಗೆ ಮಾತಾಡ್ತೀವಿ. ಸತ್ತು ಹೋದ್ರಿ, ಡೆಡ್ ಅಂಡ್ ಗಾನ್. ಹಿಂದಿ ಒಳಗೆ ಮರ ಗಯ, ಮರ ಕೌನ್ ಗಯ ಕೌನ್. ಸತ್ತು ಹೋದರು, ಸತ್ತವ್ರು ಯಾರು, ಹೋದವ್ರು ಯಾರು, ಎರಡು ಶಬ್ದ ಉಪಯೋಗ ಮಾಡ್ತೀವಿ. ಕ್ರಿಯಾಪದ ಸತ್ರು ಅಂತ ಹೇಳ್ತೀವಿ, ಇನ್ನೊಂದು ಕ್ರಿಯಾಪದ ಹೋದರು ಅಂತ ಹೇಳ್ತೀವಿ. ಎರಡು ಕ್ರಿಯಾಪದಗಳನ್ನು ಒಂದೇ ವಾಕ್ಯದಲ್ಲಿ ಉಪಯೋಗ ಮಾಡಿದಾಗ ಅದು ಒಂದೇ ವಿಷಯವನ್ನು ಉದ್ದೇಶಿಸಿ ಕನ್ಫ್ಯೂಷನ್ ಬರ್ತದೆ. ಪ್ರಶ್ನೆ ಸರಿಯಾಗಿ ನಾವು ಕೇಳಲೇಬೇಕಾಗ್ತದೆ. ಸತ್ತವ್ರು ಯಾರು, ಹೋದವ್ರು? ಪಾಪದ ನಚಿಕೇತ, ಹತ್ತಾರು ಮಂದಿ ಮಾತಾಡಿದ್ದನ್ನು ಅಲ್ಲಿ ನೆನಪಾಗ್ತದೆ ಅವನಿಗೆ. ಹಿಂಗೆ ಅಲ್ಲಿ ಮರ್ತ್ಯ ಲೋಕದೊಳಗೆ ಮಾತಾಡಲಿಕ್ಕೆ ಹತ್ತಾರೆ. ನಾ ಹೆಂಗೋ ನಿನ್ನ ಹತ್ರ ಬಂದುಬಿಟ್ಟೆ, ನೀವು ಮತ್ತು ನಿನಗಿಂತ ಇದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಇದ್ದವ್ರು ಯಾರೂ ಇಲ್ಲ. ಈಗ ನಿನ್ನ ಜಾಬ ಅದು ಬಾಗಿಲ ಹತ್ರ ಕಾಯ್ಕೋತ ನಿಲ್ಲೋದು, ಬಂದವ್ರನ್ನ ಒಳಗೆ ಕರ್ಕೊಂಬೋದು, ಒಳಗೆ ಕರ್ಕೊಂಡು ಹೊರಗೆ ಹಾಕೋದು, ಇದೇ ನಿನ್ನ ಕೆಲಸ. ಅದಕ್ಕೆ ನಿನ್ನ ಕೆಲಸ ನೀನು ಮಾಡಲಿಕ್ಕತ್ತೆ, ನಿನಗಿದು ಗೊತ್ತೇ ಇರ್ತದೆ. ಅದಕ್ಕೆ ನಾನು ನಿನಗೆ ಕೇಳ್ತಾ ಇದ್ದೀನಿ, ಏನು ಸಾಯೋದು ಅಂದ್ರೇನು, ಹೋಗೋದು ಅಂದ್ರೇನು? ಇದನ್ನು ಹೇಳಬೇಕು ಅಂದರೆ ಯಮ ವಿಚಾರ ಮಾಡ್ತಾನೆ, ಇವನಿಗೆ ನಾ ಪೂರಾ ಬ್ರಹ್ಮವಿದ್ಯಾನ ಹೇಳ್ಕೊಡ್ಬೇಕೀಗ. ಏಕೆಂದರೆ ಹುಟ್ಟು ಸಾವುಗಳ ಗುಟ್ಟು ಬ್ರಹ್ಮವಿದ್ಯೆಯಲ್ಲಿ ಶಾಂತವಾಗ್ತದೆ. ಇವನ ಹುಟ್ಟು ಸಾವುಗಳ ಬಗ್ಗಿರುವಂತಹ ಗುಟ್ಟು, ಈ ಗುಟ್ಟೇನಿದೆ ಇದು ಯಾವಾಗ ಶಾಂತ ಆಗ್ತದೆ? ಬ್ರಹ್ಮವಿದ್ಯೆಯಲ್ಲಿ ಶಾಂತ ಆಗ್ತದೆ. ಅವನನ್ನು ಶಾಂತಗೊಳಿಸ್ಬೇಕು ಅಂದ್ರೆ ನಾವು ಏನು ಮಾಡಬೇಕು? ಅವನಿಗೆ ಬ್ರಹ್ಮವಿದ್ಯಾನ ಹೇಳಿಕೊಡ್ಬೇಕು. ಇದು ಮೂರನೇ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ ಕೇಳಿದ್ದೇನು ಅಂತಂದರೆ, ನನಗೆ ಅಗ್ನಿವಿದ್ಯೆ ಹೇಳಿಕೊಡು. ಪಾಪದ್ದು ಅದಕ್ಕಿನ್ನೂ ಗೊತ್ತಿಲ್ಲ. ಆ ಮಟ್ಟಕ್ಕೆ, ಆ ಪ್ರಶ್ನೆ ಮಟ್ಟಕ್ಕೆ ಇಷ್ಟ ಗೊತ್ತು ಅವನಿಗೆ. ಈ ಅಗ್ನಿವಿದ್ಯೆಯಿಂದ ನಾನು ಬ್ರಹ್ಮಲೋಕಕ್ಕೆ ಹೋಗ್ತೇನೆ, ಅಲ್ಲಿಗೆ ಮುಕ್ತಿ ಆಗುತ್ತದೆ, ಅಥವಾ ಅಲ್ಲಿಗೆ ನನ್ನ ಪ್ರಯಾಣ ಸ್ತಬ್ಧವಾಗ್ತದೆ, ಅಲ್ಲಿಗೆ ನನ್ನ ಸಾರ್ಥಕತೆ ಆಗ್ತದೆ, ಇಷ್ಟು ಗೊತ್ತು ಅವನಿಗೆ. ಅದಕ್ಕೆ ಅಗ್ನಿವಿದ್ಯೆ ಹೇಳ್ಕೊಡು ಅಂತಂದ. ಈಗ ಅಗ್ನಿವಿದ್ಯೆ ಹೇಳಿಕೊಟ್ರೆ ಬ್ರಹ್ಮಲೋಕ ಪ್ರಾಪ್ತಿಗಾಗಿ ಬ್ರಹ್ಮವಿದ್ಯೆ ಹೇಳ್ಕೊಟ್ಟಂಗೆ ಆಯ್ತಲ್ಲ. ಲೋಕಾಂತರ ಪ್ರಾಪ್ತಿ ಬ್ರಹ್ಮವಿದ್ಯೆ ಆಯ್ತಿಲ್ಲ. ನಿಮ್ಮ ಸಚ್ಚಿದಾನಂದ ಬ್ರಹ್ಮ ಅಲ್ಲ ಲೋಕ ಪ್ರಾಪ್ತಿ. ಹೀಗಾಗಿ ಅವನು ಎರಡನೇ ವರವನ್ನು ಕೇಳಿಕೊಂಡಾಗ ಸ್ವರ್ಗಲೋಕ ಫಲ ಪ್ರಾಪ್ತಿ ಹೇತುತ್ವೇನ, ಆ ಸ್ವರ್ಗಲೋಕವನ್ನು ಹೊಂದಬೇಕು ಅನ್ನುವಂಥದ್ದು ಅದರ ಹಿಂದಿನ ಉದ್ದೇಶವಾಗಿತ್ತು. ಆಮೇಲೆ ಅವನ ಅರ್ಥ ಏನು, ಅವನ ಒಳಗೆ ಅದರ ಭಾವ ಏನು, ಸ್ವರ್ಗಲೋಕ ನನಗೆ ಬೇಕು ಅನ್ನುವ ಹೇಳಿಕೆ ಹಿಂದಿರುವ ಭಾವ ಏನು ಅಂತಂದರೆ, ಗರ್ಭವಾಸ ಜನ್ಮ ಜರಾದಿ ಉಪದ್ರವ ವೃಂದಸ್ಯ. ಏನಾಯ್ತು ನೋಡ್ರಿ, ಗರ್ಭವಾಸ, ಪುನಃ ಗರ್ಭವಾಸ ಇರುವುದಿಲ್ಲ, ಇದು ಅವನ ಭಾವ. ಸ್ವರ್ಗಲೋಕ ಪ್ರಾಪ್ತಿ ಆಗಿಬಿಟ್ರೆ ಪುನಃ ಗರ್ಭವಾಸ ಇರೋದಿಲ್ಲ, ಜನ್ಮ ಜರಾದಿ ಉಪದ್ರವ ಇರೋದಿಲ್ಲ. ಏನು ಜನ್ಮ ಮುಪ್ಪು ಮತ್ತು ಮರಣ ಇವೆಲ್ಲ ವಿಕಾರಗಳು ಇರೋದಿಲ್ಲ. ಲೋಕಾಂತರೇ ಆ ಮೇಲಿನ ಲೋಕಗಳಿಗೆ ಹೋಗಿಬಿಟ್ರೆ ಇಲ್ಲಿ ಈ ಲೋಕದ ಯಾವ ನೋವುಗಳು, ಹಾಸ್ಪಿಟ್ಲು, ಡಾಕ್ಟರು, ಕ್ಲಿನಿಕ್ಕು ಇವು ಯಾವೂ ಇರುವುದಿಲ್ಲ, ಅದನ್ನು ಮುಕ್ತಿ ಅಂತ ಅಂದ್ಕೊಂಬಿಟ್ಟ. ಅದೇ ಮುಕ್ತಿ. ಅದಕ್ಕೇನು ಪೌನ ಪುಣ್ಯೇನ, ಇದು ಯಾವಾಗ ಸಿಗ್ತದೆ? ಅನೇಕಾನೇಕ ಪುಣ್ಯಗಳನ್ನು ಸಿಗ್ತದೆ. ಪ್ರವೃತ್ತಸ್ಯ ಅವಸಾದಯಿತೃತ್ವೇನ, ಹೀಗಾಗಿ ಇವನಿಗೆ ಈ ಲೋಕದ ಎಲ್ಲ ಜಂಜಾಟಗಳೇನಿವೆಯೋ ಇವು ಅವಸಾದಯಿತೃತ್ವೇನ ಇವೆಲ್ಲೂ ನಾಶವಾಗುತ್ತವೆ. ಶೈಥಿಲ್ಯಾಪಾದನೇನ ಧಾತು ಅರ್ಥ ಯೋಗಾತ್ ಅನ್ನುವ ಧಾತು ಅರ್ಥ ಹಾಗೆ ಬರ್ತದೆ. ಹೇಗೆ ಬರ್ತದೆ ಅದು? ಧಾತು ಯಾವುದು ಹೇಳ್ರಿ? ಸದ್ ಧಾತು. ಸದ್ ಧಾತುವಿನ ಮೂರನೇ ಅರ್ಥ ಏನು? ಅವಸಾದನಂ. ಮೊದಲನೇ ಅರ್ಥ ಏನು? ವಿಶರಣಂ. ಎರಡನೇ ಅರ್ಥ ಏನು? ಗತಿ. ಮೂರನೇ ಅರ್ಥ ಏನು? ಅವಸಾದನ. ಆ ಮೂರನೇ ಅರ್ಥ ಅವಸಾದನಂ ಅಂತ ಏನಿದೆಯೋ ಆ ಅರ್ಥದ ಬಲದ ಮೇಲೆ, ಆ ಅರ್ಥದ ಆಧಾರದ ಮೇಲೆ ನಾವು ಈ ಹೇಳಿಕೊಡುವಂತಹ ಉಪನಿಷತ್ ಶಬ್ದ ಇದನ್ನು ಬ್ರಹ್ಮವಿದ್ಯೆ ಅಂತ ಕರಿತೀವಿ. ಯಾಕೆ ಬ್ರಹ್ಮವಿದ್ಯೆ ಅಂತ ಕರಿತೀವಿ? ಇವನು ಅಲ್ಲಿಗೆ ಹೋಗಿ ಇವನು ಈ ಲೋಕದ ಎಲ್ಲ ನೋವುಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಉಪನಿಷತ್ ಇತಿ ಉಚ್ಯತೆ. ಆದ್ದರಿಂದ ಧಾತು ಅರ್ಥ ಯೋಗಾತ್, ಆ ಸದ್ ಧಾತುವಿನ ಮೂರನೇ ಅರ್ಥದ ಯೋಗದಿಂದಾಗಿ ಇದು ಏನು ಅನಿಸಿಕೊಳ್ತದೆ? ಅಗ್ನಿವಿದ್ಯಾ ಅಂತ ಅನಿಸಿಕೊಳ್ತದೆ. ಅಗ್ನಿವಿದ್ಯಾ ಅಂತಂದರೆ ಇದರ ಫಲ ಏನು ಅಂತಂದರೆ ಪುನಃ ಗರ್ಭವಾಸ ಇಲ್ಲ. ಪುನಃ ಗರ್ಭವಾಸ ಇಲ್ಲ ಅಂತಂದರೆ ಇವನು ಮುಕ್ತನಾದ. ಮುಕ್ತನಾಗಿದ್ದರಿಂದಾಗಿ ಇದಕ್ಕೆ ನಾವೇನು ಕರಿತೀವಿ, ಉಪನಿಷತ್ ವಿದ್ಯಾ ಇತಿ ಉಚ್ಯತೆ. ಉಪನಿಷತ್ ಶಬ್ದ ಅರ್ಥ ವಿದ್ಯಾ ಎಂದೇ ನಾವು ಗ್ರಹಿಸುತ್ತೇವೆ ಅನ್ನುವ ಲಿಮಿಟೇಷನ್ಸ್ದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇವನ ಪ್ರಶ್ನೆಯು ಲಿಮಿಟೇಷನ್ದಲ್ಲಿತ್ತು, ಅದೇ ಲಿಮಿಟೇಷನ್ದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಅರ್ಥದಿಂದಲೂ ಕೂಡ ಉಪನಿಷತ್ ಶಬ್ದ ಏನು ತೋರಿಸ್ತದೆ, ವಿದ್ಯಾ. ಯಾವ ವಿದ್ಯಾ? ಅಗ್ನಿವಿದ್ಯಾ. ಅಗ್ನಿವಿದ್ಯಾ ರಿಸಲ್ಟ್ ಏನು? ಲೋಕಪ್ರಾಪ್ತಿ. ಲೋಕಪ್ರಾಪ್ತಿ ಇದರ ಅರ್ಥ ಏನು? ಈ ಲೋಕದ ಯಾವ ನೋವುಗಳು, ಆಘಾತಗಳು, ಹುಟ್ಟು ಸಾವುಗಳು ಇರೋದಿಲ್ಲ. ಸರಿ ಹೋಗ್ತಾ ಇಲ್ಲ. ಕಲ್ಪದ ಈಚೆಗೆ ಸಜ್ಜೆ ಇರುವ ಕಲ್ಪದ ಈಚೆಗೆ ಏನು ನೋವುಗಳಿವೆ, ಆ ನೋವುಗಳು ಆ ಸ್ಥಿತಿಯಲ್ಲಿ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಅವನು ಮುಕ್ತನೇ ಆದ್ನೋ ಇಲ್ಲೋ. ಆದ್ರೆ ಈ ವಿದ್ಯೆ ಮುಕ್ತಿ ವಿದ್ಯೆ ಹೌದಲ್ಲೋ? ಈ ವಿದ್ಯೆ ಮುಕ್ತಿ ವಿದ್ಯೆ ಅಂತಂದರೆ ಉಪನಿಷತ್ತು ಯಾವ ಯಾವ ವಿದ್ಯೆಯನ್ನು ಕೊಡ್ತಾ ಇದೆಯೋ ಆ ವಿದ್ಯೆ, ಆ ವಿದ್ಯೆ ಅದು ಬ್ರಹ್ಮವಿದ್ಯೆ ಅಂತ ನಿರ್ಣಯ ಮಾಡಿ ಉಪನಿಷತ್ ಅರ್ಥವೇ ವಿದ್ಯಾ. ವಿದ್ಯಾ ಇದು ಉಚ್ಯತೆ ತಥಾಚ ವಕ್ಷತಿ ಸ್ವರ್ಗಲೋಕ ಅಮೃತತ್ವ ಭಜಂತಿ ಇತ್ಯಾದಿ. ಸ್ವರ್ಗಲೋಕ, ಸ್ವರ್ಗಲೋಕವನ್ನು ಯಾರು ಹೊಂದುತ್ತಾರೋ ತೇ ಅಮೃತತ್ವ ಭಜಂತೆ, ಅವರು ಅಮೃತತ್ವವನ್ನು ಹೊಂದುತ್ತಾರೆ ಇತ್ಯಾದಿ. ಈ ರೀತಿ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಶಾಸ್ತ್ರವು ಹೇಳಿದ್ದು ಕಂಡುಬರ್ತದೆ. ನನು ಚ ಉಪನಿಷತ್ ಶಬ್ದೇನ ಅಧ್ಯೇತಾರಃ ಗ್ರಂಥಂ ಅಪಿ ಅಭಿಲಪಂತಿ. ಉಪನಿಷತ್ ಉಪನಿಷದಂ ಅಧೀಮಹೇ ಅಧ್ಯಾಪಯಾಮ ಇತಿ ಚ. ಇನ್ನು ನಾನು ಹೇಳ್ತಾನೆ ಬಿಡಿ ಸರ್. ಉಪನಿಷತ್ ಅಂತ ಕೆಲವು ಮಂದಿ ಅಭ್ಯಾಸ ಮಾಡ್ತಾರಲ್ಲ, ಹೌದಾ? ಉಪನಿಷತ್ ಶಬ್ದೇನ ಅಧ್ಯೇತಾರಹ. ಅಲ್ಲಿಗೆ ಹೋಗಿದ್ದಪ್ಪ, ಉಪನಿಷತ್ ಕ್ಲಾಸಿಗೆ ಹೋಗಿದ್ದೆ ನಾನು, ಉಪನಿಷತ್ ಕ್ಲಾಸ್ ಕೇಳಿದೆ. ಅಧ್ಯೇತಾರಹ ಅವನು ಮುಮುಕ್ಷುನೇ ಆಗಬೇಕು ಅಂತೇನು ಗ್ಯಾರಂಟಿ ಇಲ್ಲ. ಮತ್ತೆ ಹೇಳಿದ್ದೆಲ್ಲ ಮತ್ತೆ ಮನನ ಮಾಡ್ತಾನೆ, ಅರಗಿಸ್ಕೋತಾನೆ ಅನ್ನೋ ಪ್ರಶ್ನೆ ಇಲ್ಲ. ಆದರೆ ಕ್ಲಾಸ್ ಮಾತ್ರ ತಪ್ಪಿಸೋದಿಲ್ಲ, ಕ್ಲಾಸಿಗೆ ಕೂಡ್ತಾನೆ. ಅಧ್ಯೇತಾರಹ ಇವನ ಹಣೆ ಬರ ಏನು ಅಷ್ಟು ಮಾಡಿದರೂ ಅದಕ್ಕೆ ಬ್ರಹ್ಮವಿದ್ಯೆ ಅಂತಲೇ ಕರೀತಾರೆ ಅಂತ ಹೇಳ್ತಾರೆ. ಹೇಳಿ ಅಧ್ಯೇತಾರಹ ಗ್ರಂಥಂ ಅಪಿ ಅಭಿಲಪಂತಿ, ಮತ್ತೆ ಮತ್ತೆ ಪಾಠ ಮಾಡ್ತಾರೆ. ಅಭಿಲಪಂತಿ ಮತ್ತೆ ಮತ್ತೆ ಪಾಠ ಮಾಡ್ತಾರೆ. ಉಪನಿಷದಂ ಅಧೀಮಹಿ ಅಧ್ಯಾಪಯಾಮ ಇತಿ ಚ. ಇದಕ್ಕೇನು ಹೇಳ್ತೀರಿ? ಇದನ್ನು ಬ್ರಹ್ಮವಿದ್ಯೆ ಅಂತ ಕರೀತೀರಾ ನೀವು? ನನ್ನ ಏನು ಪ್ರಶ್ನೆ? ಇವನೇನು ಮಾಡ್ತಾನೆ? ಉಪನಿಷತ್ ಅಭ್ಯಾಸ ಮಾಡ್ತಾನೆ, ಕ್ಲಾಸಿಗೆ ಹೋಗ್ತಾನೆ. ಹಾಂ, ಲಕ್ಷಗಟ್ಟಲೆ ಹಣ ಫೀಸ್ ಕೊಟ್ಟು ಕ್ಲಾಸಿಗೆ ಹೋಗೋರಿದ್ದಾರೆ. ಅಧ್ಯಯನ ಗ್ರಂಥ ಅಧ್ಯಯನ ಅಲ್ಲಿ ಮೆಥಡಾಲಜಿ ಇರಬೇಕು ಅಂತ ನಿಯಮ ಇಲ್ಲ. ನಿನಗೆ ಸಂಸ್ಕೃತ ಬರಬೇಕು ಅಂತ ನಿಯಮ ಇಲ್ಲ. ಮೋಕ್ಷ ಬೇಕು ಅನ್ನೋ ಇಚ್ಛಾ ನಿನಗೆ ಇರಲಿಕ್ಕಿಲ್ಲ, ಆದರೂ ನೀನು ಕ್ಲಾಸ್ ತಗೋತಾ ಇರ್ತೀಯ. ಯಾಕೆ ಹೋಗ್ತೀಯಪ್ಪ ಕ್ಲಾಸಿಗೆ? ಏ ಫೀಸ್ ಅಡ್ವಾನ್ಸ್ ತುಂಬಿಸ್ಕೊಂಡ್ಬಿಟ್ಟಾರಲ್ಲ, ಆ ಫೀಸ್ ಕೊಟ್ಟದ್ದಕ್ಕೆ ನಾವು ಹೋಗುತ್ತೆ. ಅದು ಭಾರತೀಯ ವಿದ್ಯಾಭವನದಲ್ಲಿ ಒಬ್ಬರು ಭಗವದ್ಗೀತಾ ಕೋರ್ಸ್ ಮಾಡ್ತಾರೆ, ಚಲೋ ಅದ, ಐ ಲೈಕ್ ದ್ಯಾಟ್ ಕೋರ್ಸ್. ಬಟ್ ಇಸ್ ಅ ಕೋರ್ಸ್, 6 ತಿಂಗಳ, 1 ವರ್ಷ, 2 ವರ್ಷ, 4 ವರ್ಷದ ಕೋರ್ಸ್ ಅದು. ಭಾರತೀಯ ವಿದ್ಯಾಭವನದಲ್ಲಿ, ಬೆಂಗಳೂರು ಭಾರತೀಯ ವಿದ್ಯಾಭವನದಲ್ಲಿ ಮಾಡ್ತಾರೆ. ಎವ್ರಿ ಮಂತ್ ಪರೀಕ್ಷಾ ಇರ್ತದೆ, ಎವ್ರಿ 3 ಮಂತ್ಸ್ ಟೆಸ್ಟ್ ಇರ್ತದೆ, ಎವ್ರಿ 6 ಮಂತ್ಸ್ಗೆ ಟರ್ಮ್ ಟೆಸ್ಟ್ ಇರ್ತದೆ, ಆಮೇಲೆ ವರ್ಷಕ್ಕೆ ಒಂದ್ಸಲ ಇಯರ್ಲಿ ಟೆಸ್ಟ್ ಇರ್ತದೆ. ಅವೆಲ್ಲ ಟೆಸ್ಟ್ ಪೇಪರ್ಸ್ ಬಂದಿದ್ದು ನನ್ನ ಹತ್ರ, ಅವನ್ನೆಲ್ಲ ನೋಡಿದೆ ನಾನು. ನಾ ಹೇಳಿದೆ ಇವೆಲ್ಲ ಪ್ರಶ್ನೆಗೆ ಉತ್ತರ ನನಗೆ ಬರುವುದಿಲ್ಲ ಕೊಡಲಿಕ್ಕೆ ಅಂತ. ಆವಾಗ ಅವರಂದರು, ಇವೆಲ್ಲ ಉತ್ತರ ಬರೀಲಿಕ್ಕೆ ಪ್ರಶ್ನೆಗಳಷ್ಟೇ ಸ್ವಾಮಿ, ಜ್ಞಾನ ಆಗಲಿಕ್ಕೆ ಇವು ಪ್ರಶ್ನೆ ಅಲ್ಲ ಅಂತ ಹಿಂಗೆ ಹೇಳಿದ್ರು. ಇದರಿಂದ ಜ್ಞಾನ ಆಗ್ತದೆ ಅಂತ ಏನೇನು ನಿಯಮ ಇಲ್ಲ, ಬಟ್ ಉತ್ತರ ಬರಿಬೋದು, ಪ್ರಶ್ನೆ ಉತ್ತರ ಬರಿಬೋದು. ಆದ್ದರಿಂದ ನಾವು ನಿಮಗೆ ನಿಮ್ಮ ಗಮನಕ್ಕೆ ತರಬೇಕು ಅಂತ ತಂದೆಯವನ್ನು, ಒಂದು ಸ್ವಲ್ಪ ನೀವು ಕಣ್ಣಾಡಿಸ್ಬಿಟ್ರೆ ನಿಮ್ಮ ಕೃಪಾಶೀರ್ವಾದ ನಮಗಿರ್ತದೆ ಅಂಥೇಳಿ ನಿಮ್ಮ ಹತ್ರ ತಂದೇವಿ ಅಂತೇಳಿ. ಹಾಗೆ ಇದಕ್ಕೆಲ್ಲ ಏನಂತಾರೆ, ಕ್ಲಾಸ್ ಕ್ಲಾಸ್, ಜನ ಕ್ಲಾಸಿಗೆ ಹೋಗ್ತಾರೆ, ಅರ್ಥ ಆಗಲಿಲ್ಲ, ಹೈಫೈ ಜನ. ಹಾಂ, ಅದಕ್ಕೇನು 6,000 ರೂಪಾಯಿ ಫೀಸ್ ಅದಕ್ಕೆ, ಅದೇ ಕ್ಲಾಸನ್ನು ಮಾತಾಡ್ಲಿಕ್ಕಿದ್ದದ್ದು ಈಗ. ಹಾಂ, 6,000 ರೂಪಾಯಿ ಫೀಸು 1 ವರ್ಷಕ್ಕೆ, 4 ವರ್ಷಕ್ಕೆ ಕೋರ್ಸ್, 160 ಜನ ಇದ್ದಾರೆ ಆ ಕೋರ್ಸ್ನಾಗ. ವಾರಕ್ಕೆ 1 ಕ್ಲಾಸ್, ಮತ್ತು ಅದಕ್ಕೆ ಕೇಳಿರಿ ಮುಂಚೆ, ಇನ್ನೊಂದು ಮಜಾ ಆಗಲಿ. ವಾರಕ್ಕೆ 1 ಕ್ಲಾಸ್, ನೆಕ್ಸ್ಟ್ ನೀ ಅದಕ್ಕೆ ಹೋಗಿ ಸೇರ್ಕೋಕ್ಕಿಂತ ಅಲ್ಲಿ ಯಾಕೆ ಹೋಗ್ಲಿ ಅಂತೀಯ, ಹೋಗೋದು ಭಾಳ ಅದಲ್ಲ ನೀನು, ಮತ್ತೆ ಹೋಗಿ ಬಂತು. ಎಲ್ಲ ಸೈಲೆಂಟ್ ಒಳಗೆ, ಅವ ಸೈಲೆಂಟ್ ಒಳಗೆ ಬಸ್. ಅಲ್ಲಿ ಇಲ್ಲಿ ಎಲ್ಲೂ ಪ್ರಯಾಣ ಬೇಡ, ಖುಷಿಯಾಗಿ ಆನಂದವಾಗಿರಲಿ. ಮಧ್ಯೆ ಮಧ್ಯೆ ಹಿಂಗೆ ಚೇಷ್ಟೆ ಬಿಟ್ಟರೆ ನಾ ಎಂದೂ ಯಾರಿಗೂ ತೊಂದರೆ ಕೊಡೋದಿಲ್ಲ. ಬಂದರೆ ಯಾಕೆ, ಹೋದ್ರೆ ಯಾಕೆ, ಯಾವುದು ಸೀರಿಯಸ್ ತೊಗೊಳ್ಳೋದು. ಮಧ್ಯೆ ಮಧ್ಯೆ ಸ್ವಲ್ಪ ಜೋಕ್ ಮಾಡ್ತೇನೆ, ಮತ್ತು ಅದು ನೀವು ಹಾಸ್ಯ ಅಂತ ತೊಗೊಂಡ್ಬಿಟ್ರೆ ನಕ್ಕೆ ಮರ್ತು ಬಿಟ್ರೆ ಅಷ್ಟೆ, ಯಾರಿಗೂ ನೋವು ಮಾಡ್ಬೇಕಂತ ಮಾತಾಡೋದಿಲ್ಲ. ಹಾಸ್ಯಪ್ಪ, ಮತ್ತು ಸುಮ್ಮನೆ ನೀನು ಸುಮ್ಮನೆ ಕೂರ್ತೀನಿ, ಹೌದು ಹೌದು, ಅಟ್ಲೀಸ್ಟ್ ನಗಸ್ರೆ ನಗಿಸ್ಬೇಕಲ್ಲ ನನಗೆ, ಮತ್ತೆ ಏನು ಮಾಡೋದಿಲ್ಲ. ಓಕೆ, ಅದಕ್ಕೆ ಅವ್ರು ಹೇಳ್ತಾನೆ, ಇವನು ಯಾವನು, ಇವನು ಪ್ರವೃತ್ತಸ್ಯ ಅವಸಾದಯಿತೃತ್ವೇನ ಶೈಥಿಲ್ಯ ಆಪಾದನೇನ ಧಾತು ಅರ್ಥ, ಇದು ಶಬ್ದ ನೋಡ್ರಿ, ಧಾತು ಅರ್ಥ ಯೋಗಾತ್ ಅವಸಾದನ ಎನ್ನುವ ಅರ್ಥವನ್ನು ನಾವು ಜೋಡಿಸಿಕೊಂಡು ವಿಚಾರ ಮಾಡಿದ್ದಾದರೆ, ಅಗ್ನಿವಿದ್ಯಾ ಅಂತ ಏನು ಯಮ ಹೇಳಿಕೊಡ್ತಾ ಇದ್ದೇನೋ ಅದನ್ನು ಉಪನಿಷತ್ ಇತಿ ಉಚ್ಚತೆ, ಅದನ್ನು ಕೂಡ ನಾವು ಉಪನಿಷತ್ ಅಂತೇಳಿ ಕರಿಬೋದು. ಅಗ್ನಿವಿದ್ಯೆಯನ್ನು ಕೂಡ ನಾವು ಉಪನಿಷತ್ತಂತ ಕರಿಬೋದು, ಏಕೆಂದರೆ ಸ್ವರ್ಗ ಲೋಕ ಅಮೃತತ್ವ ಭಜಂತೆ, ಅಲ್ಲಿ ರಿಸಲ್ಟ್ ಕೊಟ್ಟಾರೆ, ಯಾರು ಸ್ವರ್ಗವನ್ನು ಹೊಂದುತ್ತಾರೋ ಅವರು ಅಮೃತತ್ವವನ್ನು ಹೊಂದುತ್ತಾರೆ. ಈಗ ನನ್ನ ಬಗ್ಗೆ ಹೇಳ್ತಾನೆ, ಈ ನನ್ನ ಏನು ಹೇಳ್ತಾನೆ ನೋಡಪ್ಪ, ಈ ಎಲ್ಲ ಉಪನಿಷತ್ ಶಬ್ದ ಇದು ಎಲ್ಲ ಈ ಕ್ಲಾಸಿಗೆ ಹೋಗೋರಿದ್ದಾರೆ, ಕ್ಲಾಸ್ ಮಾಡ್ತಾರೆ, ಕ್ಲಾಸ್ ಕೇಳ್ಕೊಂಬರ್ತಾರೆ, ಕ್ಲಾಸಿಗೆ ಹೋಗಿದ್ದಾರೆ ಅಂತ ಏನು ವ್ಯವಹಾರದಲ್ಲಿ ಮಾತಾಡ್ತಾರೆ, ಈ ಈ ಇದಕ್ಕೇನು ಹೇಳ್ತೀರ ನೀವು, ಇದು ಮಾಡಬಹುದು ಹಾಗಾದರೆ ಅಂತ ಕೇಳಿದ್ದವ್ರು ಹೇಳ್ತಾರೆ, ಏವಂ ನೈಷ ದೋಷ. ನಾ ಮೊನ್ನೆ ನಿಮಗೆ ಹೇಳಿದ ಸೈಕಾಲಜಿ ಹಿಂಗೆ, ಅವನು ಸುಮ್ಮನೆ ನಿನ್ನೇನೆ ಹೇಳಿದ್ದು, ಸುಮ್ಮನೆ ಹಿಂಗೆ ಬಂದು ಕಿವಿ ಕೊಟ್ಟು ಕೇಳಿ ಹೋದ್ರೆ ಸಾಕು. ನಾ ಹೇಳ್ತೇನೆ, ಬರಬಾರ್ದ ಬಂದರೆ ಆ ಮಕ್ಕಳ ನೀವು ನಿಮ್ಮನ್ನು ಬಿಡಂಗೆ ಇಲ್ಲ, ಉಪನಿಷತ್ತು ಹಿಡ್ಕೊಂಡು ಬಿಡ್ತದೆ ನಿಮಗೆ, ಹೆಂಗೆ ಹಿಡ್ಕೊತದೆ ಏನು ಹಿಡ್ಕೊತದೆ ಕೇಳಬೇಡ್ರಿ, ಆದರೆ ಹಿಡ್ಕೊಂಡೇ ಬಿಡ್ತು, ಯಾರನ್ನೂ ಬಿಟ್ಕೊಡಲ್ಲ. ಅಷ್ಟು ಋಷಿಗಳ ಶಕ್ತಿ ಅದರೊಳಗದ, ಅಷ್ಟೊಂದು ದ್ರಾಷ್ಟಾರರ ಶಕ್ತಿ ಅದರೊಳಗಿದೆ. ಏವಂ, ಅದಕ್ಕೆ ನಾನು ಹೇಳ್ತೀನಿ, ಆತ್ ಅವ ಕ್ಲಾಸಿಗೆ ಹೋಗ್ತಾನೋದಿಲ್ಲ, ನೈಷ ದೋಷ ರೈಟ್, ಅದನ್ನು ಬ್ರಹ್ಮವಿದ್ಯಾ ಅಂತಲೇ ಕರಿತೀವಿ. ಹೋಗ ಅಲ್ಲ ಸರ್, ಅವ ಏನು ತಿಳ್ಕೊಂಬುದಲ್ಲ. ಬೇಡ, ಅವ ಬರೀ ಕೇಳಿಸ್ಕೊತಾನೆ. ಓಕೆ, ಬರೀ ಕೇಳಿಸ್ಕೊಳ್ಳಿ. ಆವಾಗ ಇವಾಗ ಕೇಳಿಸ್ಕೊತಾನೆ. ಓಕೆ, ನೋ ಪ್ರಾಬ್ಲಮ್. ಆದ್ರೆ ನಾವು ಏನು ಕರಿತೀವಿ? ಬ್ರಹ್ಮವಿದ್ಯೆ. ಬರೇ ತತ್ವಮಸಿ ಮಹಾವಾಕ್ಯ ಗಾಡಿ ಮೇಲೆ ಬರೆದ್ರನ್ನ ಬ್ರಹ್ಮವಿದ್ಯೆ ಅಂತ ಕರಿತೀವಿ ನಾವು. ಇಲ್ಲೊಬ್ಬ ಲಿವಿಂಗ್ ವ್ಯಕ್ತಿ ಕಿವಿಯಿಂದ ಕೇಳಿಸ್ಕೊಂಡ್ರೆ ಅದು ಬ್ರಹ್ಮವಿದ್ಯೆ ಅಲ್ಲೇನು? ಅದು ಗಾಡಿ ಮೇಲೆ ಬರೀತಾರಲ್ರಿ ಸ್ವಾಮಿ. ತತ್ವಮಸಿ ಅಯಮಾತ್ಮ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ. ಹೌದಾ? ಜ್ಞಾನ ಯಾರಿಗೆ ಆಗ್ತದೆ? ಗಾಡಿಗೆ. ಇಲ್ಲಿ ಹೃದಯದ ಬರ್ಕು ಅಂತ ನಾವು ಹೇಳ್ತೀವಿ, ಬುದ್ಧಿಯಾಗಿ ಬರ್ಕು ಅಂತ ನಾವು ಹೇಳ್ತೀವಿ, ಅಂತಃಕರಣದಲ್ಲಿ ಇದು ಮೂಡಲಿ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಗಾಡಿ ಮೇಲೆ ಬರೆದಿಟ್ಬಿಡ್ತಾರೆ. ಅದು ಏನು? ಬೆಳ್ಳಿಯಿಂದ, ಹಿತ್ತಾಳೆಯಿಂದ, ಬಂಗಾರದಿಂದ ಬರೀತಾರೆ. ಗ್ರನೈಟ್ ಒಳಗೆ ಕಟ್ಟಿಂಗ್ ಮಾಡಿ ಅಲ್ಲಿ ತುಂಬುತ್ತಾರೆ ಬೆಳ್ಳಿ. ಆ ಸಿದ್ಧಾರೂಢ ಸಮಾಧಿ ಅದ. ಆ ಸಮಾಧಿ ನಾಲ್ಕು ಕಡೆಗೂ ನಾಲ್ಕು ಮಹಾವಾಕ್ಯವ. ಯಜ್ಜ, ನಿಂಗೆ ಜ್ಞಾನ ಆಗೋದೇ ಇಲ್ಲ, ಸಾಕ್ಬಿಡ, ನಮಸ್ಕಾರ ಕೂತು. ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜ ಕಂಡು ನಗೆಯು ಬರುತ್ತಿದೆ. ಇಂಥ ಜನರನ್ನು ಕಂಡು ನನಗೆ ನಗೆ ಬರ್ತದೆ ಅಂತ ಪುರಂದರಾಸ ಹೇಳ್ತಾರೆ. ಅದೇ ಒಂದು ವೇಳೆ ಇಲ್ಲಿ ಬಂದು ಕೂತ್ಕೊಂಡು ಕೇಳಿದರೆ ಅಲ್ಲೇ ಪಕ್ಕದಲ್ಲೇ ಸ್ವಾಮಿ ಚಿದಾನಂದರು ಅಂತಿದ್ದಾರೆ, ಸಚ್ಚಿದಾನಂದರು. ಹ್ಞೂ, ಸಚ್ಚಿದಾನಂದರು ಅಂತಿದ್ದಾರೆ. ಸಿದ್ಧಾರ್ಥ ಮಾಡಿದಾಗ ಕರೆಕ್ಟ್ ಅಲ್ಲಿ ಏನಂತ ಬೆಳಗಿನ ಆರತಿ ಐದೂವರೆಗೆ ಮುಗೀತದೆ. ಐದೂವರೆಗೆ ಒಂದು 2000 ಜನ ಇರ್ತಾರೆ ಆರತಿಗೆ. ಬೆಳಿಗ್ಗೆ 5:00 2000 ಎಲ್ಲರಿಂದ ಬರ್ತಾರೆ. 10 ಕಿಲೋಮೀಟರ್ 12 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ನಡ್ಕೊಂಡು ಬರ್ತಾರೆ. ಕರೆಕ್ಟ್ 5:00 ಅದು ಆರತಿ ಶುರು ಆಗ್ತದೆ. ಆಜಸಿದ್ಧಾರೂಢ ಸಮರ್ಥ ಸ್ಟಾರ್ಟ್ ಆಗ್ತದೆ. ಪಕ್ಕದಲ್ಲೇ ಇವ್ರದ್ದು ಭಗವದ್ಗೀತೆ ಉಪದೇಶ ಅಥವಾ ಉಪನಿಷತ್ ಉಪದೇಶದ್ದು ಸಚ್ಚಿದಾನ. 2000 ಒಳಗೆ 5 ಮಂದಿ ಕೂಡ ಅಲ್ಲಿ ಹೋಗೋದಿಲ್ಲ. ಒಬ್ಬರು ಇದ್ದೇ ಇರ್ತಾರೆ. ಏನೋ ಅಕಸ್ಮಾತ್ ಅಪ್ಪಿ ತಪ್ಪಿ 2-3 ಈ ಭಾರಿ ರಶ್ ಇತ್ತಂದ್ರೆ 5 ಜನ ಇರ್ತಾರೆ. ಪ್ರದಕ್ಷಿಣೆ ಹಾಕಿದ್ದ ಹಾಕಿದ್ರು. ತತ್ವಮಸಿ ಐಮಾತ್ಮ ಬ್ರಹ್ಮ ಸರ್ವಂ ಕಲಿತಂ ಬ್ರಹ್ಮ. ಇಲ್ಲಿ ಹೇಳ್ತಾರ ವೇದಾಂತಿಗಳು, ಅವ ಅಷ್ಟು ಓದಿದ್ನ ಇಲ್ಲ, ಸಾಕ್ಬಿಡ. ಅದನ್ನು ಕೂಡ ನಾವು ಉಪನಿಷತ್ ಅಂತಲೇ ಕರಿತೀವಿ. ಅದಕ್ಕೆ ನಾನು ಹೇಳಿದ್ನಿ, ಉಪನಿಷತ್ ಅಂದ್ರೇನು? ಜೀವೇಶ್ವರ ಐಕ್ಯವನ್ನು ತೋರಿಸುವಂತಹ ವಾಕ್ಯ ಏನಿದೆಯೋ ಅದು ಉಪನಿಷತ್. ಪ್ರಮಾಣ ವಾಕ್ಯವ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಏನು ಹೇಳ್ತಾರೆ? ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಹೀಗಾಗಿ ಉಪನಿಷತ್ ಅಂದ್ರೆ ಮಹಾವಾಕ್ಯ. ಈ ಮಹಾವಾಕ್ಯ ಒಂದು ಸಲ ಬರೆದ್ರೇನು, 10 ಸಲ ಬರೆದ್ರೇನು, ಗೋಡೆ ಮೇಲೆ ಬರೆದ್ರೇನು, ನಿನ್ನ ಮನಸ್ಸನ್ನು ಬರ್ಕೊಂಡ್ರೇನು, ಆ ವಾಕ್ಯನೇ ಉಪನಿಷತ್ತು. ನೈಷ ದೋಷ ಅವಿದ್ಯಾದಿ ಸಂಸಾರ ಹೇತು, ಅವಿದ್ಯಾದಿ ಸಂಸಾರ ಹೇತು, ವಿಶರಣಾದೇಹೇ ಸತ್ ಸಧಿ ಧಾತು ಅರ್ಥಸ್ಯ ಸಧಿ ಧಾತು. ಒಂದು ಧಾತು ಅಂದರೆ ಓಕೆ, ನಾನು ಬಿಡಿಸಿದೆ ಅದನ್ನು ಧಾತು ಅರ್ಥಸ್ಯ ಅಂತ ಹೇಳಿದೆ. ಸದಿ ಧಾತು ಅರ್ಥಸ್ಯ ಗ್ರಂಥ ಮಾತ್ರೇ ಅಸಂಭವಾತ್ ವಿದ್ಯಾಯಾಂ ಚ ಸಂಭವಾತ್ ಗ್ರಂಥಸ್ಯಾಪಿ ತಾದರ್ಥೇನ ತಶಬ್ದತ್ವ ಉಪಪತ್ತೇ ಆಯುರ್ವೈ ಧೃತಂ ಇತ್ಯಾದಿವತ್ ತಸ್ಮಾತ್ ವಿದ್ಯಾಯಾಂ ಮುಖ್ಯಯಾ ವೃತ್ತಿ ಉಪನಿಷಶಬ್ದಃ ವರ್ತತೆ ಗ್ರಂಥೇತು ಭಕ್ತೇತಿ. ಭಕ್ತ್ಯಾ ಇತಿ ಭಕ್ತೇತಿ ಗೌಣಾರ್ಥ. ಭಕ್ತಿಯಿಂದ ಉಪನಿಷತ್ತು ಅಂತ ಹೇಳ್ತಾರೆ, ಗೌಣಾರ್ಥದ ನಿಮ್ಮ ಮುಖ್ಯಾರ್ಥ ಬೇಕು ಅಂತಂದರೆ ಇಲ್ಲಿ ಮೂರೇ ಮೂರು ಶಬ್ದಗಳು ನಮಗೆ ಲಭ್ಯವಾಗ್ತವೆ. ಅಲ್ಲಿ ವಿಶರಣ ಗತಿ ಅವಸಾಧನ, ಇದು ಮುಖ್ಯಾರ್ಥ. ಗೌಣಾರ್ಥ ಭಕ್ತಿಯಿಂದ ಯಾರು ಒಂದು ವಾಕ್ಯ ಬರೆದಂದ್ರೆ ಉಪನಿಷತ್ತು ಅಂತ ಹೇಳ್ತಾರೆ. ಇನ್ನು ಯಾರು ಭಕ್ತಿಯಿಂದ ಹೋಗಿ ಉಪನಿಷತ್ ಕ್ಲಾಸಿಗೆ ಹೋಗಿ ಕೂತ್ಕೊಂಡು ಕೇಳ್ತಾರೆ ಭಕ್ತಿಯಿಂದ, ಇಟ್ಸ್ ಓಕೆ. ಅವ್ರಿಗಿನ್ನೂ ಮುಮುಕ್ಷುತ್ವ ಬಂದಿಲ್ಲ, ಇನ್ನೂ ಅವ್ರಿಗೆ ಮುಮುಕ್ಷುತ್ವ ಬಂದಿರೋದು ಗ್ಯಾರಂಟಿ ಇರೋದಿಲ್ಲ. ಆದರೂ ಕೂಡ ನಾವು ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ. ಯಾಕಂತಂದರೆ ಅವರಲ್ಲಿ ಆ ಭಾವಗಳು ಒಡಮೂಡಿ ಶುರು ಆಗ್ತವೆ, ಆ ಭಾವಗಳು ಅರಳಲು ಶುರು ಆಗ್ತವೆ, ಅವರು ಮೋಕ್ಷಕ್ಕೆ ಅಧಿಕಾರಿ ಆಗ್ತಾರೆ, ಮುಮುಕ್ಷು ಆಗ್ತಾರೆ. ಆವಾಗ ಪುನಃ ಮತ್ತೆ ಅಭ್ಯಾಸ ಮಾಡಿದರೆ ಆದರೆ ಇದೇನಾಗ್ತದೆ, ಅಧ್ಯಯನ ಮಾಡಿದ್ದು ಮನನ ನಿಧಿಧ್ಯಾಸನಕ್ಕೆ ಅವಕಾಶ ಮಾಡಿಕೊಟ್ಟು ಆ ಮೂಲಕವಾಗಿ ಅವನು ತನ್ನ ಸ್ವರೂಪವನ್ನು ಸ್ಪಷ್ಟಪಡಿಸಿಕೊಳ್ತಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಇದೆ, ಅಷ್ಟು ಮುಗಿಸಿ ನಾಳೆ ನಾನು ಉಪನಿಷತ್ತು ಮಂತ್ರವನ್ನು ಪ್ರಾರಂಭ ಮಾಡ್ತೀನಿ. ಓಂ.